ಕಮಲಾ ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುತ್ತಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555, ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಮುಟ್ಟುವುದರಿಂದ ಕೈ ಕುಲುಕುವುದರಿಂದ ಎಚ್ಐವಿ ಏಡ್ಸ್ ಬರುವುದಿಲ್ಲ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕವಿದ್ದಲ್ಲಿ ಎಚ್ಐವಿ ಏಡ್ಸ್ ಬರಬಹುದು, ಎಚ್ಚರ. ಎಚ್ಐವಿ ಏಡ್ಸ್ ಸೋಂಕಿತರನ್ನು ನಿರ್ಲಕ್ಷಿಸದಿರಿ. ವಿಶ್ವ ಏಡ್ಸ್ ದಿನದ ಈ ಸಂದರ್ಭದಲ್ಲಿ ಬನ್ನಿ ಪ್ರತಿಜ್ಞೆ ಮಾಡೋಣ. ಅಸಮಾನತೆ ಕೊನೆಗಾಣಿಸಿ, ಏಡ್ಸ್ ಅನ್ನು ತಡೆಗಟ್ಟಿ, ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಸ್ವಯಂ ಉದ್ಯೋಗ ಕುರಿತು ಶಿವಮೊಗ್ಗದ ನಿವಾಸಿಯಾದ ವಿನುತಾ ಅವರೊಡನೆ ಸಂದರ್ಶನ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನಮ್ಮೊಂದಿಗೆ ಸ್ವಯಂ ಉದ್ಯೋಗಿ ವಿನುತಾ ಅವರಿದ್ದಾರೆ. ಅವರ ಕಷ್ಟ, ಸುಖ, ನೋವು, ನಲಿವು ಇವನ್ನೆಲ್ಲ ದಾಖಲೆ ಮಾಡ್ತಾ ಹೋಗೋಣಂತೆ. ನಮಸ್ಕಾರ ವಿನುತಾ. ನಮಸ್ಕಾರ. ತಾವು ಮೂಲತಃ ಯಾವ ಊರು? ಚಿಕ್ಕಮಂಗಳೂರು ಹತ್ರ ಆಲ್ದೂರು. ಮದುವೆ ಆದ್ಮೇಲೆ ಶಿವಮೊಗ್ಗ ಬಂದಿದ್ದ? ಹೇಗೆ? ಹೌದು, ಮದುವೆ ಆದ್ಮೇಲೆ ಶಿವಮೊಗ್ಗ ಬಂದಿದ್ದು. ಏನ್ ಮಾಡ್ತಾರಮ್ಮ ತಮ್ಮ ಯಜಮಾನರು? ನಮ್ಮ ಯಜಮಾನರು ಎಲೆಕ್ಟ್ರಿಷಿಯನ್, ಕ್ಲಾಸ್ 1 ಕಾಂಟ್ರಾಕ್ಟರ್. ಮತ್ತೆ ಅಂಗಡಿ ಇದೆ ನಮ್ದು, ಎಲೆಕ್ಟ್ರಿಕಲ್ ಶಾಪ್. ಅಂಗಡಿನ ನೀವೇ ನೋಡ್ಕೋತೀರಾ? ಹೇಗೆ? ನಮ್ಮ ಯಜಮಾನರು ನೋಡ್ಕೊಂತಾರೆ, ನಾನು ಅವ್ರ ಜೊತೆ ಇರ್ತೀನಿ. ಆ ವ್ಯವಹಾರಗಳೆಲ್ಲ ಗೊತ್ತಾಗತ್ತಾ? ನೋಡಿ ನೋಡಿ ಕಲ್ತಿದ್ದೀನಿ, ಕಲ್ಸಿಕೊಟ್ಟಿದ್ದಾರೆ ನಮ್ಮ ಮನೆಯವರು. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ವ್ಯವಹಾರ ಅವರೇ ನೋಡ್ಕೊಂತಾರೆ, ಹೆಲ್ಪ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ನಿಮ್ದು ಏನ್ ಬಹಳ ಸುಲಭ ಅಲ್ವಾ? ಯಾಕೆ ಅಂತಂದ್ರೆ ಅದ್ರ ಮೇಲೆ ರೇಟ್ ಇರುತ್ತೆ, 500 ರೂಪಾಯಿ, 400 ರೂಪಾಯಿ, 300 ರೂಪಾಯಿ ಅಂತ. ಅಷ್ಟು ಕೊಡಿ ದುಡ್ಡು ಅಂತ ಹೇಳ್ತೀರಿ, ಅದ್ರಲ್ಲಿ ಏನ್ ಸಾಧನೆ ಅಂತ? ಇಲ್ಲ, ವ್ಯಾಪಾರ ಅಂದ್ರೆ ಅದು ತುಂಬಾ ಟಫ್. ಜನರ ಮೆಂಟಾಲಿಟಿ ಹೇಗಿರುತ್ತೆ ಅದ್ರ ಮೇಲೆ ನಾವು ಇದ್ ಮಾಡ್ಬೇಕಾಗುತ್ತೆ. ಒಂದೊಂದ್ ಅಂಗಡಿಯಲ್ಲಿ ಒಂದೊಂದ್ ತರ ರೇಟ್ ಇರುತ್ತೆ. ಇವಾಗ ಇರೋದೆಲ್ಲ ಕಾಂಪಿಟೇಷನ್ ಅಲ್ವಾ, ನಾವೊಂದ್ ಸ್ವಲ್ಪ ಕಡಿಮೆ ರೇಟ್ ಕೋಟ್ ಮಾಡಿದ್ರೆ ಜನಗಳಿಗೂ ಖುಷಿ ಆಗುತ್ತೆ, ಮತ್ತೆ ಕ್ವಾಲಿಟಿನೂ ಚೆನ್ನಾಗಿ ಕೊಟ್ರೆ ನಮ್ಮ ಅಂಗಡಿನೇ ಹುಡ್ಕೊಂಡ್ ಬರ್ತಾರೆ, ನಮಗೂ ಬಿಸ್ನೆಸ್ ನಡೆಯುತ್ತೆ. ಒಬ್ಬರ ಹತ್ರನೇ 50 ರೂಪಾಯಿ ಕಿತ್ಕೊಳ್ಳೋಕ್ಕಿಂತ ಒಂದ್ 25 ರೂಪಾಯಿ ಅವರಿಗೂ ಸೇವಿಂಗ್ಸ್ ಆಗುತ್ತೆ, ನಮಗೆ ತುಂಬಾ ಲಾಭ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಒಟ್ಟು ಹಿಂಗೋ ಅವರೇಜಸ್ ನೀಡಿದ್ರೆ ಸಾಕು ಅಂತ. MRP ರೇಟಿಗೆ ಮಾರಕ್ಕಾಗಲ್ಲ, ಡಿಸ್ಕೌಂಟ್ಸ್ ಇರುತ್ತೆ. ನಮ್ಮ ಮನೆಯವರು ಏನ್ ರೇಟ್ ಹೇಳಿರ್ತಾರೆ ಆ ತರನೇ ಅದು ಆಗುತ್ತೆ. ಒಂದ್ ಸ್ವಲ್ಪ ಈಗ ಅದ್ರಲ್ಲಿ ಕಾಂಪೀಟ್ ಆಗುತ್ತೆ, ಅವ್ರದೇ ಒಂದ್ ರೇಟು, ನಂದೇ ಒಂದ್ ರೇಟು ಅಂತ ಇದ್ದಾಗ ಜನಗಳು ನಿಮ್ ಮನೆಯವ್ರು ಕಡಿಮೆ ಕೊಡ್ತಾರೆ, ನೀವು ಜಾಸ್ತಿ ಕೊಡ್ತೀರಾ ಅಂದಾಗ ಒಂದ್ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಅದ್ ಬಿಟ್ರೆ ಮತ್ತಿನ್ನೇನಿಲ್ಲ, ಟಫೇನ್ ಅನ್ಸಲ್ಲ. ಸೊ ನಿಮ್ ಯಜಮಾನರು ಅಡ್ಜಸ್ಟ್ ಆಗ್ತಾರೆ, ಕೊಡ್ತಾರೆ, ಸಾಲ ಕೊಡ್ತಾರೆ, ನೀವೇನು ಕೊಡೋದೇ ಇಲ್ಲ ಅಂದಾಗ ನಮ್ಮ ಯಜಮಾನರು ಬಂದಾಗಲೇ ವ್ಯಾಪಾರ ಮಾಡ್ರಿ ಅಂತೀರಾ? ಸಾಲದ ವ್ಯವಹಾರ ಎಲ್ಲ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿದ್ದವರೇ ಬರೋದು, ಹಾಗಾಗಿ ಅವರು ಹೇಳ್ದೆ ಏನು ಇದ್ದಿರಲ್ಲ. ಸಾಲ ನಾನ್ ವ್ಯವಹಾರ ಮಾಡಲ್ಲ, ಎಲ್ಲ ಅವ್ರಿಗೆ ಗೊತ್ತಿರೋರೆ ಬರೋದ್ರಿಂದ, ಕಾಂಟ್ರಾಕ್ಟರ್ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರೋರೆ ಬರ್ತಾರೆ, ಹಾಗಾಗಿ ತೊಂದ್ರೆ ಇಲ್ಲ. ಅಂಗಡಿಗೆ ಮಾಮೂಲಿ ಬರೋರಿಗೆಲ್ಲ ನನಗೆ ಗೊತ್ತಿರುತ್ತೆ, ಆತರ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ. ಸಾಲ ಕೊಡ್ಲೇಬೇಕು, ಇಲ್ಲಾಂದ್ರೆ ನಡೆಯೋಲ್ಲ. ಸಾಮಾನ್ಯವಾಗಿ ಈ ತರ ಅಂಗಡಿಗಳಲ್ಲಿ, ಎಲೆಕ್ಟ್ರಿಕ್ ಅಂಗಡಿಗಳಲ್ಲಿ ಜೆರಾಕ್ಸ್ ಇಟ್ಕೊಂಡಿರೋದ್ ನಾನು ನೋಡಿಲ್ಲ, ಏನು ಉದ್ದೇಶ ಇಟ್ಕೊಂಡು ಜೆರಾಕ್ಸ್ ಇಟ್ಟಿದ್ದೀರಿ? ನಮ್ದು ಇದಕ್ಕೂ ಮೊದಲು KB ಸರ್ಕಲ್ ಅಲ್ಲಿ ಮೊದಲು ಅಂಗಡಿ ಇಟ್ಟಿದ್ದು, ಅವಾಗ ಅಲ್ಲಿ ಪಕ್ಕದಲ್ಲಿ ಒಂದು ಜೆರಾಕ್ಸ್ ಅಂಗಡಿ ಇತ್ತು, ಅವರು 24 ಗಂಟೆ ಬಾಗಿಲು ಹಾಕೊಂಡು ಹೋಗೋರು, ನಮಗೆ ಅದು ಕಿರಿಕಿರಿ ಆಗ್ತಿತ್ತು, ಬಿಸ್ನೆಸ್ ಪರ್ಪಸ್ ಗೆ ಮಾಡ್ಲಿಲ್ಲ. ಒಂದ್ 4 ಜನಕ್ಕೆ ಸಹಾಯ ಆಗುತ್ತೆ, ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ ಅಂದಾಗ ಅದೊಂದು ಕ್ರೇಜ್, ಸುಮ್ನೆ ಕುತ್ಕೊಂಡಿರ್ತದೆ ಎಲೆಕ್ಟ್ರಿಕಲ್ ಶಾಪ್ ಅಲ್ಲಿ, ಅಂತದೇನ್ ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ ಅವಾಗ. ಹಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಅವ್ರ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಇದ್ ಮಾಡಿದಾಗ, ಸಜೆಸ್ಟ್ ಮಾಡಿದಾಗ ಇಟ್ಟಿದ್ದು ಅದು ಅಂಗಡಿಯಲ್ಲಿ. ಪರವಾಗಿಲ್ಲ, ಅದು ತಂದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಪಕ್ಕದವರು ಅಬ್ಜೆಕ್ಷನ್ ಮಾಡಿದ್ರು, ಓನರು ಮಾಡಿದ್ರು, ಒಂದ್ 6 ತಿಂಗಳು ಅದನ್ನ ಮುಚ್ಚಿಟ್ಟೆ. ಆಮೇಲೆ ಈ ಅಂಗಡಿಗೆ ಬಂದ ಮೇಲೆ ಓಪನ್ ಮಾಡ್ಕೊಂಡ್ವಿ, ನಡೀತಾ ಹೋಯ್ತು. ಲಾಭ ಅಂತ ಏನು ಇಲ್ಲ, ಒಟ್ಟು ಆಗುತ್ತೆ, ತೊಂದ್ರೆ ಇಲ್ಲ. ನಿಮ್ಮ ಯಜಮಾನರು ಮೂಲ ಬಂಡವಾಳನ ಅಥವಾ ನಿಮ್ಮನ್ನು ಸೇರಿಸಿ ಕೇಳ್ತಾ ಇದ್ದೀನಿ. ಒಂದು ಎಲೆಕ್ಟ್ರಿಕಲ್ ಶಾಪ್ ಅಂತ ಹೇಳಿದ್ರೆ ನೀವು ಕಂಪ್ನಿಗಳಿಂದ ಪರ್ಚೇಸ್ ಮಾಡೋದಿರುತ್ತೆ, ಬೇರೆ ಬೇರೆ ಕಡೆಯಿಂದ ವೈರ್ ಇರ್ಬೋದು, ಬಲ್ಬ್ಗಳಿರ್ಬೋದು, ಏನೇನೋ ಇರ್ತವೆ, ಅದು ಗೊತ್ತಾಗಲ್ಲ. ಕೇಳಿದ್ದ ಐಟಮ್ ಎಲ್ಲ ಇರಬೇಕು ಒಟ್ಟಿನಲ್ಲಿ. ಹೀಗಿರ್ಬೇಕಾದ್ರೆ ಅದಕ್ಕೆ ಮೂಲ ಬಂಡವಾಳನ ಹೇಗೆ ಕ್ರೋಢೀಕರಣ ಮಾಡಿದ್ರಮ್ಮ? ಇಲ್ಲ, ನಾವು ಫಸ್ಟ್ ಇವರು ಪಾರ್ಟ್ನರ್ ಅಲ್ಲಿ ಅಂಗಡಿ ಮಾಡಿದ್ರು ನಮ್ಮ ಮನೆಯವರು, ತುಂಬಾ ಕಷ್ಟದಲ್ಲೇ ಮಾಡಿದ್ದು. ನಮಗೆ ಬ್ಯಾಕ್ ಗ್ರೌಂಡ್ ಅಂತ ಯಾವುದೂ ಇರಲಿಲ್ಲ, ನನಗಾಗ್ಲಿ ನನ್ನ ಗಂಡಂಗಾಗ್ಲಿ. ನಮ್ಮ ಊರಲ್ಲಿ ಸ್ವಲ್ಪ ಸಹಾಯ ಮಾಡೋರು ಬಿಟ್ಟರೆ ಹಣಕಾಸಿನಂತ ಏನೂ ಇಲ್ಲ. ನನ್ನ ಗಂಡ ಓನ್ ದುಡಿಬೇಕಿತ್ತು, ಅವ್ರು ಮಾಡಬೇಕಿತ್ತು, ನಾನು ಸ್ವಲ್ಪ ಕೈ ಜೋಡಿಸ್ತಿದ್ದೆ. ನನಗೂ ಮನೆಯಲ್ಲಿ ಒಂದು ಸ್ವಿಚ್ ಅನ್ನೋದು ಏನು ಗೊತ್ತಿರಲಿಲ್ಲ ನನಗೆ. ಅಂಗಡಿಗೆ ಹೋಗಿ ಕೂತಾಗ ನಾನು ಅಣ್ಣನ ಸ್ಥಾನದಲ್ಲಿ ಒಬ್ಬರಿದ್ದಾರೆ ಕುಮಾರಣ್ಣ ಅಂತ, ಅವ್ರು ಹೇಳ್ಕೊಟ್ಟಿದ್ದು. ಯೂಶಲಿ ಈ ತರ ಬಿಸ್ನೆಸ್ ಗೆ ಲೇಡೀಸ್ ಕೂರಲ್ಲ, ಬಟ್ ನನಗೆ ಅದು ಯಾಕೆ ಮಾಡಬಾರ್ದು ಅನ್ನೋದೊಂದು ಬಂತು. ಈ ಹೊರಗಡೆ ಹೆಣ್ಮಕ್ಳು ಹೋದ್ರೆ ಬ್ಯಾಡ್ ನೇಮ್ ಬರೋದ್ ಗ್ಯಾರಂಟಿ, ಅದೆಲ್ಲ ಲೆಕ್ಕಕ್ಕೆ ಹಾಕೊಂಡಿಲ್ಲ. ಒಟ್ಟು ಇವ್ರ ಸಪೋರ್ಟ್ ಇತ್ತು, ಮಾಡ್ಕೊಂಡು ಹೋದೆ. ಹಿಂಗೆ ನಡೀತಾ ಇತ್ತು. ಬಂಡವಾಳ ಅಂತ ಬಂದಾಗ ನಮ್ದು ಒಡವೆ ಮನೆ ಪತ್ರ ಅದನ್ನೆಲ್ಲ ಇಟ್ಟು ನಾವು ಮಾಡ್ಕೊಂಡಿದ್ದು. ಅವಾಗ ತುಂಬಾ ಸ್ವಲ್ಪ ಕಡಿಮೆ ಬಂಡವಾಳ, ಅದೇನು ಕಡಿಮೆ ಆತರ ಇತ್ತು. ಈ ಅಂಗಡಿಗೆ ಬಂದಾಗ ಸ್ವಲ್ಪ ಸಾಲ ಗಿಲ ಎಲ್ಲ ಮಾಡ್ಕೊಂಡು ಅಂಗಡಿ ಮಾಡಿದ್ದು. ಇವಾಗ ಆತರ ಸಾಲ ಎಲ್ಲ ಏನೂ ಇಲ್ಲ. ನಮ್ದು ಒಡವೆ ಗಿಡವೆ ಮನೆ ಅದೆಲ್ಲ ಒಂದ್ ಸ್ವಲ್ಪ ಕೈ ಹಿಡಿಯಿತು ನಮ್ದು ಅಂತ ಇದ್ದಿದ್ದಕ್ಕೆ ಅದ್ರಲ್ಲಿ ಮಾಡಿದೀವಿ. ಮತ್ತೆ ಬೇರೆಯವ್ರ ಹತ್ರ ಸಾಲ ಮಾಡಿ ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಂಡು ಆತರ ಏನಿಲ್ಲ, ಒಟ್ಟು ನ್ಯಾಯವಾಗಿ ಜೀವನ ಮಾಡ್ತಿದ್ವಿ. ಒಟ್ಟು ಎಷ್ಟು ಬಂಡವಾಳ ಹಾಕಿದ್ರಿ ಈ ಅಂಗಡಿ ಪ್ರಾರಂಭ ಮಾಡ್ಬೇಕಾದ್ರೆ? ಸಣ್ಣದಾಗಿ ಒಂದು 5 ಲಕ್ಷ 6 ಲಕ್ಷ ಪಾರ್ಟ್ನರ್ ಅಲ್ಲಿ ಮಾಡಿದ್ದಲ್ವಾ, ಅವ್ರೊಂದ್ ಸ್ವಲ್ಪ 5 ಹಾಕಿದ್ರೆ ನಾವೊಂದ್ ಸ್ವಲ್ಪ 5 ಈ ತರ ಹಾಕಿ ಮಾಡಿದ್ದು. ಆಮೇಲೆ ಅವರು ಡಿವೈಡ್ ಆಗಿ ಹೋದ್ರು, ಅವರು ಸೆಟ್ ಆಗ್ಲಿಲ್ಲ ಅಂತ. ಅವಾಗ ಅದೇನೇನು ಕೊಡ್ಬೇಕು ಅದೆಲ್ಲ ಕೊಟ್ಬಿಟ್ಟು ಅದು ಸಾಲದಲ್ಲೇ ಇತ್ತು. ಹಿಂಗೆ ವ್ಯಾಪಾರ ಆಗಿ ದುಡ್ಡು ಒಂದೇ ಸತಿಗೆ ಸಾಲದ ಹಿಂಗೆ ಕೊಡ್ತೀವಲ್ವಾ, ಒಂದೇ ಸತಿ ಬಂದಾಗ ಅದನ್ನ ಟರ್ನ್ ಅವರ್ ತರ ಮಾಡಿದ್ವಿ ನಾವು. ಬಂದಾಗ ಅದನ್ನ ನಮ್ ಲಾಭಕ್ಕೆ ಆ ತರ ಇಲ್ಲ. ಮತ್ತೆ ಇದುವರೆಗೂ ನಾವು ಲಾಭ ಇಷ್ಟು ಸೇವಿಂಗ್ಸ್ ಇಷ್ಟು ಆ ತರ ನಾವು ಲೆಕ್ಕ ಎಲ್ಲ ಇಡೋದು ಅವೆಲ್ಲ ಮಾಡಿಲ್ಲ. ಹೆಂಗ್ ಹೋಗ್ಬೇಕು ಹೋದ್ರೆ ಸಾಕು, ಜೀವನಕ್ಕೆ ಒಂದು ರೊಟೀನ್ ಅಂತ ಏನ್ ನಡೀತಾ ಇದೆ ಅದ್ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಆದ್ರೂ ಕಷ್ಟ ಕಾಲದಲ್ಲಿ ಒಂದ್ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನಮಗಿಬ್ಬರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಸೇವಿಂಗ್ಸ್ ಮಾಡಲ್ಲ, ಹಂಗ್ ಮಾಡಲ್ಲ, ಹಿಂಗ್ ಮಾಡಲ್ಲ ಅಂದಾಗ ಈಗ ಲೇಡೀಸ್ ಆಗಿ ನಾವು ಕೂರ್ಸಿಡ್ತೀವಿ ಅಲ್ವಾ, ನಿಂದು ಬರೀ ಸೇವಿಂಗ್ಸ್ ಆಗುತ್ತೆ, ಎಲ್ಲೋ ಹೊರಗಡೆ ಬಿಡಲ್ಲ ಹಾಗೆ ಹೀಗೆ ಅಂತಾರೆ. ಬಟ್ ವ್ಯವಹಾರ ಎಲ್ಲ ಅವ್ರದ್ದೇ, ನಾನು ಸ್ವಲ್ಪ ಮಾತು ಜಾಸ್ತಿ ಇರೋದ್ರಿಂದ ಎಲ್ಲರೂ ತಿಳ್ಕೊಂತಾರೆ ಇವಳ ಹತ್ರನೇ ವ್ಯವಹಾರ ಇದೆ, ಗಂಡ ಹೇಳ್ದಂಗೆ ಕೇಳ್ತಾರೆ ಹಾಗೆ ಹೀಗೆ ಏನೇನೋ ಕೇಳ್ಬೇಕಾಗತ್ತೆ ಹೊರಗಡೆ ಹೋಗೋ ಹೆಣ್ಮಕ್ಳು. ಬಟ್ ಅದಕ್ಕೆ ತಲೆ ಕೊಡಬಾರ್ದು, ನಮ್ದು ನಾವು ಹೇಗಿದ್ದೀವಿ ಅದನ್ನ ನಾವು ಹಾಗೆ ಇರ್ಬೇಕು ನ್ಯಾಯವಾಗಿ. ಆಡ್ಕೊಳ್ಳೋರು ಯಾರು ಬರಲ್ಲ ಅಲ್ವಾ, ನಮ್ ಜೀವನಕ್ಕೆ ಏನ್ ಬೇಕು ಅದ್ ಮಾಡ್ಬೇಕು. ಮನೆಯವರೊಟ್ಟು ಸಪೋರ್ಟಿವ್ ಆಗಿ ಇರ್ಬೇಕಷ್ಟೇ, ಅವ್ ಆತರ ಇದಾರೆ ಅನ್ಕೊಂತೀನಿ. ಸಾಮಾನ್ಯವಾಗಿ ಒಂದು ಮಾತಿದೆ, ಈ ಎಲೆಕ್ಟ್ರಿಕ್ ಅಂಗಡಿಗಳು ಬರ್ತಾರಲ್ಲ ಸಾಮಾನ್ಯ ವೈರ್ ಹಾಕೋರು ಮಾಡೋರು, ನಿಮ್ಮಲ್ಲಿ ಅಸಿಸ್ಟೆಂಟ್ಗಳು 108 ಜನ ಇರ್ತಾರೆ, ಅವ್ರು ಇಂಥ ಅಂಗಡಿಗೆ ಹೋಗಿ ಅಂತ ಕಸ್ಟಮರ್ಸ್ಗೆ ರೆಕಮೆಂಡ್ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರ ಜೊತೆಗೆ ಅವ್ರದ್ದು ಒಂದು ವ್ಯವಹಾರ ಕಮಿಷನ್ ಇರುತ್ತೆ, ಇದರಿಂದ ಅವರು ನಮ್ಮನ್ನ ಅಲ್ಲಿಗೆ ಪ್ರಚೋದನೆ ಮಾಡ್ತಾರೆ ಮನೆ ಓನರ್ಗಳಿಗೆ ಅಂತ. ಇದು ಸತ್ಯವ? ಇಲ್ಲ, ಇವಾಗ ಬಿಸ್ನೆಸ್ ಅಂತ ಬಂದಾಗ ಇದೆ 3/4% ನಡೀತಿರೋದು. ಈ ಕಡೆ ಎಲೆಕ್ಟ್ರಿಷಿಯನ್ಸ್ ಗೆ ಓನರ್ಗಳು ದುಡ್ಡು ಸರಿ ಕೊಡಲ್ಲ, ನಾವು 1000 ಹೇಳಿದ್ರೆ ಅವ್ರು 500 ಕೊಡ್ತಾರೆ, ಒಬ್ರೊಬ್ರು ಒಂದೊಂದರ ಉಳಿಯಲ್ಲ ಅನ್ನೋ ಕಾರಣಕ್ಕೆ ಆತರ ಮಾಡ್ತಾರೆ. ಇನ್ ಕೆಲವರು ದುಡ್ಡಿನ ಆಸೆಗೂ ಮಾಡ್ತಾರೆ. ನಮ್ಮನೇಲಿ ಅಂಗಡಿಗೆ ಬರೋರಿಗೆ ಏನಾಗುತ್ತೆ ಅಂದ್ರೆ ಹಣ ಎಷ್ಟು ಬೇಕು ಕಮಿಷನ್ ಬೇಕು ಹಾಗೆ ಹೀಗೆ ಅಂತಾರೆ. ಯೂಶಲಿ 1000 ಗೆ 100 ರೂಪೀಸ್ ಅನ್ನಂಗಿದ್ದು ಲಾಭದಲ್ಲಿರುತ್ತೆ. ನಮಗೆ 100 ರೂಪಾಯಿ ಇದ್ರೆ ನಾವು 50 ರೂಪಾಯಿ ಅವ್ರಿಗೆ ಬಿಟ್ಕೊಡ್ಬೇಕು. ಬೇರೆ ಅಂಗಡಿಯಲ್ಲೆಲ್ಲ ಹೇಗ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮಲ್ಲಿ ನಾವು ಕಸ್ಟಮರ್ ಬಂದ್ ಮತ್ತೆ ನಮ್ಮ ಅಂಗಡಿ ಹೆಸರಲ್ಲೇ ಬಿಲ್ ಹೋಗೋದ್ರಿಂದ ಅವ್ರು ಇನ್ನೊಂದ್ ಅಂಗಡಿ ಹೋಗಿ ಎನ್ಕ್ವೈರಿ ಮಾಡಿದ್ರು ನಮ್ಮ ಅಂಗಡಿ ರೇಟ್ ಕಡಿಮೆನೇ ಇರುತ್ತೆ. ನಾವು ಕಮಿಷನ್ ಕೊಡ್ತೀವಿ, ಆದ್ರೆ ನಮಗ್ ಲಾಸ್ ಅಂತ ಆಗುತ್ತೆ. ಬಟ್ ಪರವಾಗಿಲ್ಲ, ಕಸ್ಟಮರು ಉಳಿತಾರೆ, ಈ ಕಡೆ ಎಲೆಕ್ಟ್ರಿಷಿಯನ್ಸ್ ಉಳಿತಾರೆ. ಒಂದು ಬಾಂಡಿಂಗ್ ಇರುತ್ತೆ ವ್ಯವಹಾರ ಅಸ್ತ್ರ ಮಧ್ಯನು ಓನರ್ ಹತ್ರನು ಒಂದು ವಿಶ್ವಾಸ ಇರುತ್ತೆ ಅಂತ ನಮ್ದು ಈ ತರ ಹೋಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಸಣ್ಣ ತೊಂದರೆ ಆಗಲ್ವಾ? ಯಾಕೆಂದ್ರೆ ಅವ್ನು ಇದ್ದಕ್ಕಿದ್ದಂಗೆ ಬರ್ತಾನೆ, ಹಣ ಅಕ್ಕ ನಂಗೊಂದು 1000 ರೂಪಾಯಿ ದುಡ್ಡು ಬೇಕು ಅರ್ಜೆಂಟ್ ಆಗಿ ಅಂತಾರೆ. ನೀವು ಅವರನ್ನ ಬಿಟ್ಕೊಡಕ್ಕಾಗಲ್ಲ, ಈ ಕಡೆ ಮಾಡಕ್ಕಾಗಲ್ಲ. ಇದು ಬಿಸ್ನೆಸ್ ಅಲ್ಲಿ ಒಂಥರ ತಂತಿ ಮೇಲಿನ ನಡಿಗೆ ಇದ್ದ ಹಾಗೆ, ಇದನ್ನ ಹೇಗ್ ಬಚಾಯಿಸ್ಕೋತೀರಿ? ಕಸ್ಟಮರಿಗೆ ದುಡ್ಡು ಕೊಡೋಂತದ್ದು ಇಲ್ಲ, ಸಾಲ ಕೊಡ್ತೀವಿ. ಆದ್ರೆ ನಮ್ಮ ಮನೆಯವರಿಗೆ ಪೇಷನ್ಸ್ ಜಾಸ್ತಿ, ಕಾಯ್ತಾರೆ. ಈಗ ಓಡೋದ್ರೆ ಏನು ಮಾಡಕ್ಕಾಗಲ್ಲ, ಇದರಲ್ಲಿ ನಾವು ಅನ್ಭವಿಸಿರೋದು ಫುಲ್ ಲಾಸ್ ಏನೆ. ಒಟ್ಟು ಟರ್ನ್ ಓವರ್ ಅಂತ ಆಗುತ್ತೆ. ಇದುವರೆಗೂ ನಾವು ಲಾಭ ನೋಡಿಲ್ಲ, ಲಾಭದ ದುಡ್ಡೆಲ್ಲ ಹಿಂಗೆ ಯಮರ್ಸ್ ಹೋಗಿರೋದ ಹಂಗಾಗಿದೆ. ಒಟ್ಟು ಟರ್ನ್ ಓವರ್ ಆಗುತ್ತೆ ಅನ್ನೋದೊಂದು ಬಿಟ್ರೆ ಆತರ ಇಲ್ಲ. ಸಾಲ ಕೊಡ್ತೀವಿ ಅನ್ನೋದ್ ಬಿಟ್ರೆ ದುಡ್ಡು ಕೊಟ್ಟಿಲ್ಲ, ಇದುವರೆಗೂ ಯಾರಿಗೂ ಆತರ ದುಡ್ಡು ಕೊಟ್ಟು ಇದ್ ಮಾಡ್ಕೊಂಡಿಲ್ಲ, ಆತರ ವ್ಯವಹಾರನೂ ಇಲ್ಲ. ಸಾಲ ಬೇಕಾದ್ರೆ ಕೊಡ್ತೀವಿ, ನಿಧಾನಕ್ಕೆ ವಸೂಲಿ ಮಾಡ್ಕೊಂತೀವಿ ಆತರ. ಈ ಎಲೆಕ್ಟ್ರಿಕಲ್ ಕಂಪನಿಗಳು ನಿಮಗೆ ಮಾಲ್ಗಳನ್ನ ಸಪ್ಲೈ ಮಾಡ್ತಾರಲ್ಲ, ಅವರು ಸಾಲಕ್ಕೆ ನಿಲ್ತಾರ ಅಥವಾ ಅವ್ರಿಗೆ ಏನಾರ ಕ್ಯಾಶ್ ಕೊಟ್ಟೇ ತರಬೇಕಾಗತ್ತ? ನಾವು ಕ್ಯಾಶ್ ಕೊಟ್ರೆ 1-5% ಇದರ ಡಿಸ್ಕೌಂಟ್ ಜಾಸ್ತಿ ಕೊಡ್ತಾರೆ ಲಾಭದಲ್ಲಿ, ನಮ್ಮ ಹತ್ರ ದುಡ್ಡಿದ್ರೆ. ಇಲ್ಲ ಅಂದ್ರೆ ಮಿನಿಮಮ್ 1-20 days 15 days CD ಆತರ ಎಲ್ಲ ಇರುತ್ತೆ, ಇಲ್ಲ 1 month ಅಂತೂ ಟೈಮ್ ಇರುತ್ತೆ. ಕೆಲವರು ನಂಬಿಕೆ ಮೇಲೆ ಸಾಲ ಕೊಡ್ತಾರೆ, 1 ತಿಂಗಳಿಗೆ ಒಂದ್ಸತಿ ಬಂದು ಪೇಮೆಂಟ್ ಅಂಗಡಿಗೆ ಬಂದು ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಇನ್ ಕೆಲವು ಕಡೆ ಕ್ಯಾಶ್ ಕೊಟ್ಟೆ ತರಬೇಕಾಗತ್ತೆ, ಸಣ್ಣ ಪುಟ್ಟ ಅಂಗಡಿ ಎಲ್ಲಾ ತರದು ಇರುತ್ತೆ. ಒಂದು ನಾವು ಏನು ಪರ್ಚೇಸಿಂಗ್ ಅಂತ ಬಂದ್ರೆ ಒಂದು ವಿತೌಟ್ ಇರುತ್ತೆ ವಿತ್ ಇರುತ್ತೆ, ಎರಡನ್ನೂ ಮೈಂಟೈನ್ ಮಾಡ್ಬೇಕಾಗತ್ತೆ. ಈಗ ನೀವು ಸಾಲ ತರ್ತೀರಿ ಮಾಡ್ತೀರಿ, ಮತ್ತೆ ಒಂದ್ ಸ್ವಲ್ಪ ಕ್ಯಾಶ್ ಇದ್ದಾಗ ಕ್ಯಾಶ್ ನೇ ಪೂರ್ತಿ ಕೊಡ್ತೀರಿ, ಎಲ್ಲ ಸರಿಯೇ. ಜನಗಳಿಗೆ ಒಂದ್ ಅನುಮಾನ ಏನು ಅಂತಂದ್ರೆ, ಒಂದು ಒಳ್ಳೆ ಕಂಪನಿ ಅಂತ ಇಟ್ಕೊಳ್ಳಿ, ಒಂದ್ ಫ್ಯಾನ್ ಅನ್ನು ಹೊರಗ್ ಬಿಟ್ಟಿರ್ತಾರೆ, ಸೊ ಅದೇ ಡೂಪ್ಲಿಕೇಟ್ ಪ್ರಾಡಕ್ಟ್ ನ ಇನ್ನೊಬ್ಬ ಯಾರ ಮಾಡಿರ್ತಾನೆ. ಸೊ ನಿಮ್ಮ ಅಂಗಡಿಯವರಿಗೂ ಅದು ಮೋಸ ಹೋಗೋ ಸಾಧ್ಯತೆಗಳಿರುತ್ತಾ, ಅಥವಾ ಹೇಗೆ ನಿಮಗೆ ಗೊತ್ತಿದ್ದು ಆ ಡೂಪ್ಲಿಕೇಟ್ ನ ಮಾರಾಟ ಮಾಡಿ ಹೆಚ್ಚಿನ ಲಾಭ ಅದೇ ಬ್ರ್ಯಾಂಡ್ ಅಲ್ಲಿ ತಗೊಳ್ತೀರಾ ಹೇಗೆ ಅಂತ? ಇಲ್ಲ, ನಮಗೆ ಡೂಪ್ಲಿಕೇಟ್ ಒರಿಜಿನಲ್ ಅಂತ ಗೊತ್ತಾಗಲ್ಲ, ಅದು ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ. ಸಿ ಹೆಂಗಂದ್ರೆ ವೈರ್ ಅಂತ ಬರುತ್ತೆ ಅಲ್ವಾ, 10 coil ಅಲ್ಲಿ ಒಂದ್ 2 ಡಿ ಇಟ್ಟಿರ್ತಾರೆ ಅಂದ್ರೆ ಡೂಪ್ಲಿಕೇಟ್. ನಮಗೆ ಗೊತ್ತಾಗಲ್ಲ, ಅದು ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ, ಎಲೆಕ್ಟ್ರಿಷಿಯನ್ಸ್ ಗೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಇದು ಒರಿಜಿನಲ್ ಅಂತ, ಅದು ಸ್ಕಿನ್ ಮಾಡುವಾಗ ಗೊತ್ತಾಗುತ್ತೆ. ಈಗ ಕಸ್ಟಮರ್ ಗೆ ನಾವು ಏನು ಹೇಳಕ್ಕಾಗಲ್ಲ, ಒರಿಜಿನಲ್ ಒರಿಜಿನಲ್ ನಾವು ನೋಡಿ ತಗೊಂಡ್ಬಂದ್ಬಿಡ್ತೀವಿ, ನಾವು ಅದೇ ರೇಟಿಗೆ ಸೇಲ್ ಮಾಡ್ತೀವಿ. ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂತು ಅಂದ್ರೆ ಅದ್ರ ಹಿಂದೆನೆ ಡೂಪ್ಲಿಕೇಟ್ ಬಂದೇ ಬರುತ್ತೆ, ಹಂಗ ಅನ್ಕೊಂಡು ಇದ್ ಮಾಡಕ್ಕಾಗಲ್ಲ, ಆದಷ್ಟು ನೋಡಿ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ನಿಮ್ ಯಜಮಾನ್ರು ಒಂದ್ ವಾರ ಊರಿಗೆ ಹೋಗ್ಬಿಡ್ತಾರೆ, ಏನೋ ಅನಿವಾರ್ಯ ಮನೆ ಫಂಕ್ಷನ್ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಸಂದರ್ಭದಲ್ಲಿ ಯಾರೋ ಒಬ್ರು ಬರ್ತಾರೆ ನಿಮ್ಮ ಹತ್ರ, ಇದು ನಮ್ಮ ಮನೇದ ಒಂದ್ ವೈರಿಂಗ್ ಆಗ್ಬೇಕು, ಈ ತರದ್ದೆಲ್ಲ ಇದೆ, ಹೊಸದಾಗಿ ಮನೆ ಕಟ್ತಾ ಇದೀವಿ ಅಂತಾನ ಏನಾದ್ರು, ಅವಾಗ ಆ ಸಂದರ್ಭದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ತೂಗಿಸ್ಕೊಂಡು ಹೋಗುವಂತ ಛಾತಿ ಇದೆಯಾ? ಅವ್ರದ್ದು ಕಾಂಟ್ಯಾಕ್ಟ್ ಮೇಲೆನೆ ಬರೋದ್ರಿಂದ ಒಂದು ಅವ್ರ ಊರಿಗೆ ಹೋದ್ರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಹೀಗೆ ಬಂದಿದ್ದಾರೆ ಏನು ಎತ್ತ ಅಂತ. ಹಾಗಿದ್ದಾಗ ಹುಡುಗರುಗಳು ಇರ್ತಾರೆ ಅಲ್ವಾ, ನಾವು ಬಿಲ್ಡಿಂಗ್ ವರ್ಕ್ ಮಾಡೋದ್ರಿಂದ ಹುಡುಗರುಗಳಿರೋದ್ರಿಂದ ಅವರು ಅವರಿಗೆ ಸಜೆಸ್ಟ್ ಮಾಡ್ತಾರೆ ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಎಮರ್ಜೆನ್ಸಿ ಇದ್ರೆ ಹುಡುಗರು ನಂಬರ್ಸ್ ಇರುತ್ತೆ ನನ್ನ ಹತ್ರ, ಅವರೆಲ್ಲ ನಮ್ ತಮ್ಮಂದಿರ್ತಾರೆ, ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಅವ್ರದ್ದು ಒಂದು ಹೊಟ್ಟೆ ಪಾಡಾಗ್ಬೇಕಲ್ವಾ, ನಮ್ಮ ಹತ್ರ ದಿನಕ್ಕೆ ಇಷ್ಟು ಅಂತ ಬಂದಿರ್ತಾರೆ, ರಿಪೇರಿ ಗಿಪೇರಿ ಎಲ್ಲ ನಾವು ಕೊಟ್ರೆ ಅದು ಎಕ್ಸ್ಟ್ರಾ ಅಮೌಂಟ್ ಅವ್ರಿಗೆ ಸೇರ್ದಂಗ್ ಆಗುತ್ತೆ, ಅವ್ರದ್ದು ಒಂದ್ ಜೀವನ ಆದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಡ್ತೀವಿ. ಇವ್ರಿದ್ರು ಇಲ್ಲ ಅಂದ್ರು ಇವಾಗ ಅದೇ ತರಾನೇ ನಡೆಯೋದು, ಒಂದ್ ಕಾಲ್ ಮಾಡಿ ಹೇಳ್ತೀವಿ ಇಂಥವ್ರು ಹಿಂಗ್ ಬಂದಿದ್ದಾರೆ ಹಾಗೆ ಹೀಗೆ, ಕೆಲಸದ ವಿಚಾರ ಬಂದಾಗ ಇನ್ಫಾರ್ಮ್ ಮಾಡಿನೇ ತೀರ್ಮಾನ ತಗೊಳ್ಳೋದು. ಕಷ್ಟ ಆಗಲ್ವಮ್ಮ ಮನೆಯಲ್ಲೂ ಮಾಡ್ಕೊಂಡು ಅಂಗಡಿಗೂ ಬಂದು, ಇದು ಹೇಗ್ ಮೇಂಟೈನ್ ಮಾಡ್ತೀರಿ? ತುಂಬಾನೇ ಕಷ್ಟ ಆಗುತ್ತೆ, ಅಳು ಬರುತ್ತೆ, ದುಃಖ ಬರುತ್ತೆ, ಎಲ್ಲದೂ ಬರುತ್ತೆ. ಬಟ್ ಏನು ಅಂದ್ರೆ ಅದೊಂಥರ ರೊಟೀನ್ ಆಗ್ಬಿಟ್ಟಿದೆ ನನಗೆ, ತುಂಬಾನೇ ಕಷ್ಟ. ಬೆಳಗ್ಗೆ ಇದ್ರೆ ಅಡಿಗೆ ತಿಂಡಿ ಮಗು ಸ್ಕೂಲು ಅಂಗಡಿ ಎನಿವನ್ ಮನೆ ಕೆಲಸದವರು ಅಂತ ಯಾರು ಇಲ್ಲ, ಮನೇಲಿ ಹಿರಿಯರು ಯಾರು ಇಲ್ದಿರೋದ್ರಿಂದ ನನಗಂತೂ ಅದು ಹೆವಿನೇ ಅನ್ಸುತ್ತೆ. ಬಟ್ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ. ಆ ಕಡೆ ಬಿಟ್ರೆ ಅವರಿಗೆ ಕಷ್ಟ ಆಗುತ್ತೆ, ಅವರು ಇಂಥ ಟೈಮಿಗೆ ಹೋಗ್ಬೇಕು ಬರ್ಬೇಕು ಅಂತ ಇರುತ್ತೆ. ಹೋಗಿಲ್ಲ ಅಂದ್ರೆ ಕೆಲಸ ಹಾಳಾಗುತ್ತೆ. ಮನೆಯಲ್ಲಿ ಏನೇ ಇದ್ರು ಅವ್ರ ಕೆಲ್ಸಕ್ಕೆ ನಾವು ತೊಂದರೆ ಮಾಡಂಗ ಆಗ್ಬಾರ್ದು, ಯಾಕೆಂದ್ರೆ ನಾವು ವಾಲಂಟಿಯರ್ ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೋದ್ಮೇಲೆ ಮಾಡ್ಲೇಬೇಕು, ಅದು ಜವಾಬ್ದಾರಿ ಆಗುತ್ತೆ. ಈ ಕಡೆನೂ ಬಿಡಂಗಿಲ್ಲ, ಅತ್ತ ಆ ಕಡೆನೂ ಬಿಡಂಗಿಲ್ಲ. ಹೆಲ್ತ್ ಇಶ್ಯೂಸ್ ಬಂದ್ರೂ ಹೋಗ್ತೀನಿ, ಆಗಿಲ್ಲ ಅನ್ಕಾಲಕ್ಕೆ ಅವ್ರು ಹೇಳ್ತಾರೆ ಹೋಗು ರೆಸ್ಟ್ ಮಾಡು ಹಂಗೆ ಹಿಂಗೆ ಅಂತ. ಅವಾಗ ಅವ್ರು ಒಂದಿನ ಎರಡು ದಿನ ಮ್ಯಾನೇಜ್ ಮಾಡ್ಕೊಂತಾರೆ. ಟಫ್ ಅಂತೂ ಆಗುತ್ತೆ, ಬಟ್ ಎಲ್ಲಾ ಹೆಣ್ಮಕ್ಳು ಮಾಡೋದೇ ಇಲ್ವಾ ಅಡಿಗೆ ಮನೆ ಕೆಲಸ ಅನ್ನೋದೊಂದು, ಅದ್ ಬಿಟ್ಟು ಒಂದ್ ಫೀಲ್ಡ್ ಹೆಲ್ಪ್ ಮಾಡೋದು ಅಂತ ಒಂದ್ ಬರುತ್ತೆ ಅಲ್ವಾ, ಅದು ಒಂಥರ ಖುಷಿ ಕೊಡುತ್ತೆ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾನು, ನನ್ ಗಂಡ, ಮಗು, ಮೂರೇ ಜನ. ಈ ಮೂರ್ ಜನಕ್ಕೆ ಎಲ್ಲ ಒಂದ್ ಫಂಕ್ಷನ್ ಇರುತ್ತೆ, ಹತ್ರ ಸಂಬಂಧಿಕರೇ ಊರುಗಳಲ್ಲಿ ಯಾವ ಮದುವೆನ ಮುಂಜಿನ ಏನೋ ಒಂದ್ ಇರುತ್ತೆ ಗೃಹ ಪ್ರವೇಶವು, ಅಂತ ಸಂದರ್ಭದಲ್ಲಿ ಒಂದ್ 2-3 ದಿನ ಹೋಗ್ಬೇಕಾಗತ್ತೆ, ಒಬ್ರು ತ್ಯಾಗ ಮಾಡ್ಬೇಕಾಗತ್ತ? ಇದುವರೆಗೂ ಹಂಗಾಗಿಲ್ಲ, ಓನ್ ಅಂಗಡಿ ಇರೋದ್ರಿಂದ 3 ಜನ ಹಿಂಗೆ ಹೋಗ್ಬಿಡ್ತೀವಿ. ಒಂದೇ ದಿನ ಇದ್ರು ಆ ಟೈಮಿಗೆ ಅಟೆಂಡ್ ಆಗಿ 3 ಜನ ವಾಪಸ್ ಬರ್ತೀವಿ. ಕೆಲವೊಂದ್ ಟೈಮ್ ಒಂದೊಂದ್ಸತಿ ಅಂದ್ರೆ ನಾನ್ ಹೋಗಿರ್ತೀನಿ, ನಾನು ನನ್ ಮಗ ಅವ್ರು ಇರ್ತಾರೆ, ಯಾಕೆಂದ್ರೆ ಮನೆಯಲ್ಲಿ ನಾಯಿ ಅದು ಇದು ಇರುತ್ತೆ, ಊಟ ಹಾಕೋದು ಅದೆಲ್ಲ ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಇದು. ಅವಾಗೆಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ, ಆದ್ರೆ ಇವಾಗ ಹಂಗಾಗಲ್ಲ, ಹೋದ್ರೆ 3 ಜನ ಒಟ್ಟಿಗೆ, ಬಂದ್ರೆ 3 ಜನ ಒಟ್ಟಿಗೆ ವಾಪಸ್ ಆತರ ಹಾಗೆ ಇರೋದು. ಇವಾಗ ಇತ್ತೀಚೆಗೆ ಅಂದ್ರೆ ಒಂದ್ ಸ್ವಲ್ಪ ಬೆಳೀತಾ ಹೋದಂಗೆ ಚೇಂಜಸ್ ಆದಂಗು ಅವ್ರು ಹೋಗ್ತಾರೆ, ಅಂದ್ರೆ ಊರಿಂದ ಮನೆಯಿಂದ ಹಂಗ ಹೋಗಿಲ್ಲ, ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಬಂದ್ಬಿಡ್ತಾರೆ ಆತರ. ಮಗನಿಗೆ ಏನ್ ಓದಿಸ್ಬೇಕು ಅಂತಿದ್ದೀರಿ? ಅದು ಅವ್ರ ಇಷ್ಟ, ಓದ್ಸೋದಷ್ಟೇ ನಮ್ ಕರ್ತವ್ಯ. ಅವ್ರ ಏನ್ ಇಷ್ಟ ಪಟ್ ಮಾಡ್ತಾರೆ ಮಾಡ್ಕೊಂಡೋದ್ರೆ ಸಾಕು, ಒಂದ್ ಬ್ಯಾಡ್ ನೇಮ್ ಬರ್ದಿದ್ರೆ ಸಾಕು, ಅವ್ರ ಬುದ್ಧಿ ಅವ್ರ ದುಡಿಮೆ ಅವ್ರ ಜೀವನ. ಹೋಗ್ಲಿ, ಒಂದು ಕನಸನ್ನ ಅವನ ಮನಸ್ಸಲ್ಲಿ ಬಿತ್ತಬೇಕಲ್ಲ. ಅವನಿಗೆ ನಮ್ಮ ಮಾವ ಎಸೆಫ್ ಆಗಿದ್ರು, ಅದೇ ತರ ಅವನಿಗೆ ಎಸೆಫ್ ಆಗ್ಬೇಕು ಅಂತ ಆಸೆ ಇದೆ. ಅದ್ ಬಿಟ್ಟು ಅವ್ರ ಏನಾಗ್ತಾರೆ, ಅವ್ರ ಮುಂದೆ ಮುಂದೆ ಬೆಳೀತಾ ಬೆಳೀತಾ ಅವ್ರವ್ರಿಗೆ ಏನೇನ್ ಆಸೆಗಳು ಬರುತ್ತೋ, ನಮ್ ಕೈಯಲ್ಲಿ ಶಕ್ತಿ ಇದ್ರೆ ಅದನ್ನ ಮಾಡಿಸೋದು. ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ನನ್ನ ಆಸೆ. ಅವ್ರು ಓದೋ ಕೆಪಾಸಿಟಿ ಇದ್ರೆ ಓದ್ಲಿ ಅಂತ ಅಷ್ಟೇ, ಇಲ್ಲಾಂದ್ರೆ ಅವ್ರ ಚಾಯ್ಸ್. ಕೊನೆದಾಗ ಒಂದ್ ಪ್ರಶ್ನೆ, ಸ್ವಲ್ಪ ದಿನದ ಕೆಳಗೆ ಈ ಚೈನಾ ಪ್ರಾಡಕ್ಟ್ಸ್ ಅಂತ ಬರ್ತಾ ಇತ್ತು, ಎಲ್ಲೆಲ್ಲಿ ನೋಡಿದ್ರು ಚೈನಾದ್ದು ಇದು, ಬಟ್ ಅಂಗಡಿನವ್ರು ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ಕೊಡೋದಿಲ್ಲ, ಅಂಗಡಿಯಿಂದ ತಗೊಂಡು ಹೋದ್ಮೇಲೆ ಮುಗೀತು ನಮ್ ಮಾರಾಟ ಮಾಡಿದ್ದು ಅಂತ. ಈಗ ನಮ್ಮ ಪ್ರಧಾನಮಂತ್ರಿಗಳು ಭಾರತದಲ್ಲೇ ಎಲ್ಲ ಹೆಚ್ಚು ಹೆಚ್ಚು ಉತ್ಪಾದನೆ ಆಗಬೇಕು, ನಾವೇ ಬೇರೆ ದೇಶಕ್ಕೆ ಕಳಿಸೋ ಅಂತ ಪರಿಸ್ಥಿತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಎಲೆಕ್ಟ್ರಿಕಲ್ ಐಟಮ್ ಅಲ್ಲಿ ಪರಿಸ್ಥಿತಿ ಸುಧಾರಿಸ್ತಾ ಇದೆಯಮ್ಮ ಹೇಗೆ? ಎಲೆಕ್ಟ್ರಿಕಲ್ ಅಂದ್ರೆ ಚೈನಾ ಅಂತ ಬಂದಾಗ ಒಂದೊಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ರಾ ಮೆಟೀರಿಯಲ್, ಕೆಲವೊಂದು ಆ ಏರಿಯಾದಲ್ಲೇ ಕ್ವಾಲಿಟಿ ಚೆನ್ನಾಗಿ ಬರೋದು, ಅದನ್ನ ಇಲ್ಲೂ ಮಾಡ್ಬೋದು ಅಲ್ಲೂ ಮಾಡ್ಬೋದು, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಕೆಲಸ ಮಾಡೋರಿಗೆ ಅಲ್ವಾ. ಆ ಊರಿಗೆ ತಕ್ಕನಾಗೇನೆ ಆ ವಸ್ತುಗಳು ರೆಡಿ ಆದ್ರೆ ಕರೆಕ್ಟ್ ಇರುತ್ತೆ. ಹಂಗಾಗಿ ಇಲ್ಲೂ ಇಂಡಿಯಾದಲ್ಲೂ ಚೆನ್ನಾಗಿ ಮಾಡ್ಬೋದು, ಮಾಡ್ತಾರೆ ಮಾಡಲ್ಲ ಅಂತಲ್ಲ, ಅದು ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು. ಅದೇ ನೀವು ಹೇಳೋ ಹಂಗೆ ಇಲ್ಲಿ ರೆಡಿಯಾಗಿ ಬೇರೆ ಊರಿಗೆ ಕಳ್ಸಂಗಾದ್ರೆ ಖುಷಿನೇ, ಅದ ತಕ್ಕನಾಗ ಎಲ್ಲರಿಗೂ ಒಂದೇ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ನನ್ನ ಇಷ್ಟ. ಆ ಊರ್ನವ್ರು ಈ ಊರ್ನವ್ರು ಎಲ್ಲ ಅಂದ್ರೆ ನಮ್ದು ಇಂಡಿಯಾದಲ್ಲಿ ಎಲ್ಲರನ್ನೂ ಬಿಟ್ಕೊಂತೀವಿ, ಆದ್ರೆ ಬೇರೆಯವರು ನಮ್ಮನ್ ಬಿಟ್ಕೊಳ್ಳಲ್ವಾ, ಹಾಗೆ ಆಗ್ಬಾರ್ದು ಅಂತ ನನ್ನ ಆಸೆ. ಒಂದ್ ಆಸೆ ಇರುತ್ತೆ, ಎಲೆಕ್ಟ್ರಿಕಲ್ ಐಟಮ್ ಮಾಡ್ತಾನೆ ಇದೀವಿ, ನನ್ ಡೆಲ್ಲಿ ಬಾಂಬೆ ಕಲ್ಕಟ್ಟಾ ಹರಿಯಾಣ ಇಲ್ಲಿಂದ ಎಲ್ಲ ತರಿಸ್ತಾ ಇರ್ತೀವಿ ಮೆಟೀರಿಯಲ್. ಸೊ ಶಿವಮೊಗ್ಗ ಅಂತ ಊರುಗಳಲ್ಲಿ ನಾವೇ ಒಂದ್ ಸಣ್ಣದೊಂದು ಹೋಲ್ಡರ್ದು ಅಥವಾ ಇನ್ಯಾವ್ದೋ ಒಂದು ಫ್ಯಾಕ್ಟರಿ ಮಾಡಬೇಕು ಅಂತ ಯಾವ್ದಾರ ಆಸೆ ಇದೆಯಾ ಇಂಡಿಪೆಂಡೆಂಟ್ ಆಗಿ? ನನಗೆ ಆ ತರದ ಏನು ಆಸೆ ಇಲ್ಲ, ಒಟ್ಟು ನಮ್ಮನೆಯವರು ಏನೇ ಒಂದ್ ಮಾಡಿಕೊಂಡ್ರು ಓಕೆ, ಅವ್ರ ಚಾಯ್ಸ್. ಯಾಕೆಂದ್ರೆ ಅವರು ಮಾಡ್ತೀನಿ ಅನ್ನೋಂಗಿದ್ರೆ ನಾವು ಕೈ ಜೋಡಿಸೋದಷ್ಟೇ ನಮ್ ಕೆಲಸ, ಅದ್ ಮಾಡಿ ಇದು ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ. ನಮ್ದು ಏನಿದೆ ಈಗ ನಾನೇ ಓನ್ ಆಗಿ ಮಾಡ್ಬೇಕು ಅಂತ ಇದ್ರೆ ಆತರ ಆಸೆ ಪಡೋದು ಕರೆಕ್ಟ್. ನಾವು ಈಗ ಹೆಲ್ಪ್ ಆಗಿ ಇರೋದ್ರಿಂದ ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಒಟ್ಟು ಶೇರಿಂಗ್ ಇರ್ಬೇಕು, ಅವ್ರ ಏನ್ ಮಾಡಿದ್ರು ನಮ್ಮ ಹತ್ರ ಹೇಳೋಂಗಿರ್ಬೇಕು, ನಾವೇನ್ ಮಾಡಿದ್ರು ಅವ್ರ ಹತ್ರ ಹೇಳ್ಕೊಂಡ್ ಮಾಡ್ತೀವಲ್ಲ, ಆತರ ಬಾಂಡಿಂಗ್ ಇರ್ಬೇಕು ಅನ್ನೋದಷ್ಟೇ ಆಸೆ. ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅನ್ನೋದೇನು ಇಲ್ಲ, ಏನ್ ಮಾಡಿದ್ರು ಸಪೋರ್ಟಿವ್ ಆಗಿ ಇರ್ತೀವಿ ಅಷ್ಟೇ. ಒಳ್ಳೇದಮ್ಮ, ಒಳ್ಳೇದಾಗ್ಲಿ, ನಿಮ್ಮ ಒಂದು ಆಸೆಗಳು ಏನಿದೆ ಮನಸ್ಸಲ್ಲಿ ನೆರವೇರ್ಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸ್ವಯಂ ಉದ್ಯೋಗ ಕುರಿತು ಶಿವಮೊಗ್ಗದ ನಿವಾಸಿಯಾದ ವಿನುತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಈಗ ಕೇಳಿ, ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶಾರದಮ್ಮ ಮತ್ತು ಸಂಗಡಿಗರಿಂದ ಅಕ್ಕಿ ತುಳಿಸೋ ಪದ. ಕೋಟಕ ಕಲ್ಲಳ ಕೊಡಿರಮ್ಮ ಕಲ್ಯಾಣ ನಮ್ಮ ಮನೆಯಾಗೆ, ಸುವೆ ಬಸುವೆ ಸುವೆ ಬಾಗೆ. ಕೋಟಕ ಕಲ್ಲಳ ಕೊಡಿರಮ್ಮ ಕಲ್ಯಾಣ ನಮ್ಮ ಮನೆಯಾಗೆ, ಸುವ ಬಸುವೆ ಸುವ ಕಲ್ಯಾಣ ನಮ್ಮ ಮನೆಯಾಗೆ, ಕಲ್ಯಾಣ ನಮ್ಮ ಮನೆಯಾಗೆ, ಸುವಾಸುವೆ ಸುವಾಬ ಕಲ್ಯಾಣ ನಮ್ಮ ಮನೆಯಾಗೆ, ಶೃಂಗೇರಿ ಕಲ್ಯಾಣ ನಮ್ಮ ಮನೆಯಾಗೆ, ಸುವೆ ಬಸುವೆ ಸುವೆ ಕಲ್ಯಾಣ ನಮ್ಮ ಮನೆಯಾಗೆ, ಹೋಗೋಣದು ಮನೆಗೆ ನಾವು ಹೋಗೋಣ ಬನ್ನಿ, ನಲ್ಲಿ ಗಂಗಮ್ಮ ಗೌರಮ್ಮ, ಸುವೆ ಬಸುವೆ ಸುವೆ ಬನ್ನಿ, ಎಲ್ಲ ಹೋಗೋಣ ಬನ್ನಿ, ನಲ್ಲಿ ಗಂಗಮ್ಮ ಗೌರಮ್ಮ, ಸುವ ಬಸುವೆ ಸುವ ಅಲ್ಲೇ ಗಂಗಮ್ಮ ಗೌರಮ್ಮ, ಸುವೆ ಬಸುವೆ ಸುವೆ ನಲ್ಲೆ ಗಂಗಮ್ಮ ಗೌರಮ್ಮ, ಸುವ ಬಸುವೆ ಸುವ ಅಲ್ಲೇ ಗಂಗಮ್ಮ ಗೌರಮ್ಮನ ವೈದಾಳ ಕಲ್ಯಾಣದ ಮನೆಗೆ ನಾಡದೇವೆ, ಸುವೆ ಬಾಸುವೆ ಸುವೆ ಎಲ್ಲೆದೆ ಗಂಗಮ್ಮ ಗೌರಮ್ಮನ ವೈದಾಳ ಕಲ್ಯಾಣದ ಮನೆಗೆ ನಡದೇವೆ ಸೋವಾ ಬಾಸುವೆ ಸೋವಾ ಕಲ್ಯಾಣದ ಮನೆಗೆ ನಡದೇವೆ ಸುವೆ ಬಾಸುವೆ ಸುವೆ ಕಲ್ಯಾಣದ ಮನೆಗೆ ನಡದೇವೆ ಸೋವಾ ಬಾಸುವೆ ಭಗವಾನದ ಮನೆಗೆ ನಾವು ವಾಗನ ಬನ್ನಿ ಮಾರಿ ಗಂಗಮ್ಮ ಗೌರಮ್ಮ ಸುವೆ ಬಾಸುವೆ ಸುವೆ ಭಗವಾನದ ಮನೆಗೆ ನಾವು ವಾಗನ ಬನ್ನಿ ಮಾರಿ ಗಂಗಮ್ಮ ಗೌರಮ್ಮ ಸೋವಾ ಬಾಸುವೆ ಸೋವಾ ಮಾರಿ ಗಂಗಮ್ಮ ಗೌರಮ್ಮ ಸುವೆ ಬಾಸುವೆ ಸುವೆ ಮಾರೆ ಗಂಗಮ್ಮ ಗೌರಮ್ಮ ಸೋವಾ ಬಾಸುವೆ ಸೋವಾ ರೇನೆ ಗಂಗಮ್ಮ ಗೌರಮ್ಮನ ವೈದಾಳ ಸೋಬಾನದು ಮನೆಗೆ ನಡೋದೇವೆ ಸುವೆ ಬಾಸುವೆ ರೇನೆ ಗಂಗಮ್ಮ ಗೌರಮ್ಮನ ವೈದಾಳ ಸೋಬಾನದು ಮನೆಗೆ ನಡದೇವೆ ಸೋವಾ ಬಾಸುವೆ ಸೋವಾ ಹಾಗೆ ತುಂಬಮ್ಮ ಕಣಸಾವ ಕಂಬಲ ಮ್ಯಾಲೆರಡೆ ಮಾರಾಗೇನೆ ಸುವೆ ಬಾಸುವೆ ಸುವೆ ಬಾಗೆ ತುಂಬಮ್ಮ ಕಣಸಾವ ಕಂಬಲ ಮ್ಯಾಲೆರಡೆ ಮಾರಾಗೇನೆ ಸೋವಾ ಬಾಸುವೆ ಸೋವಾ ಕಂಬದ ಮ್ಯಾಲೆರಡೆ ಆರಾಗೇನೆ ಸುವೆ ಬಾಸುವೆ ಸುವೆ ಕಂಬದ ಮ್ಯಾಲೆರಡೆ ಆರಾಗೇನೆ ಸೋವಾ ಬಾಸುವೆ ಸೋವಾ ಕಂಬದ ಮ್ಯಾಲೆರಡೆ ಆರಗಿಣಿ ಕುಂತ ಗಂಡ ಸೋಬಾನದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಕಂಬದ ಮ್ಯಾಲೆರಡೆ ಆರಗಿಣಿ ಕುಂತ ಗಂಡ ಸೋಬಾನದ ನೋಡಿಯ ನೋಡೋದಾವೆ ಸೋವಾ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಸೋಬಾನದ ನೋಡಿಯ ನೋಡೋದಾವೆ ಸೋವಾ ಬಾಸುವೆ ಸೋವಾ ಎದುರಾಗೆ ತೋಡಮ್ಮ ಕಣಸಾವ ಗ್ವಾಡೆ ಮ್ಯಾಲೆರಡೆ ಬಾಸವ ಅಣ್ಣ ಸುವೆ ಬಾಸುವೆ ಸುವೆ ಎದುರಾಗೆ ಓಡಮ್ಮ ಕಣಸಾವ ಗ್ವಾಡೆ ಮ್ಯಾಲೆರಡೆ ಬಾಸವ ಅಣ್ಣ ಸೋವಾ ಬಾಸುವೆ ಸೋವಾ ಗ್ವಾಡೆ ಮ್ಯಾಲೆರಡೆ ಬಾಸವ ಅಣ್ಣ ಸುವೆ ಬಾಸುವೆ ಸುವೆ ಗ್ವಾಡೆ ಮ್ಯಾಲೆರಡೆ ಬಾಸವ ಅಣ್ಣ ಸೋವಾ ಬಾಸುವೆ ಸೋವಾ ಗ್ವಾಡೆ ಮ್ಯಾಲೆರಡೆ ಬಸವಣ್ಣ ಕುಂತ ಗಂಡು ಸಮರಂಗದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಗ್ವಾಡೆ ಮ್ಯಾಲೆರಡೆ ಬಸವಣ್ಣ ಕುಂತ ಗಂಡು ಸಮರಂಗದ ನೋಡಿಯ ನೋಡೋದಾವೆ ಸೋವಾ ಬಾಸುವೆ ಸೋವಾ ಸಮರಂಗದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಸಮರಂಗದ ನೋಡಿಯ ನೋಡೋದಾವೆ ಸೋವಾ ಬಾಸುವೆ ಸೋವಾ ಇಡಿರಮ್ಮ ಹಂದಳ ಕುಮಾರ ಗಂಗಮ್ಮ ರಡದ ಮಗನಿಗೆ ಸುವೆ ಬಾಸುವೆ ಸುವೆ ಇಡಿರಮ್ಮ ಹಂದವಳ ಕುಮಾರ ಗಂಗಮ್ಮ ರಡದ ಮಗನಿಗೆ ಸೋವಾ ಬಾಸುವೆ ಸೋವಾ ಗಂಗಮ್ಮ ರಡದ ಮಗನಿಗೆ ಸುವೆ ಬಾಸುವೆ ಸುವೆ ಗಂಗಮ್ಮ ರಡದ ಮಗನಿಗೆ ಸೋವಾ ಬಾಸುವೆ ಸೋವಾ ರಡದ ಮಗನೇ ಗಣಪತಿ ಗಂಡವ ನೀಡಿದೆ ಶೋಭದೆಯಿಂದ ಸುವೆ ಬಾಸುವೆ ಸುವೆ ರಡದ ಮಗನೇ ಗಣಪತಿಗೆ ಗಂಡವ ನೀಡಿದೆ ಶೋಭದೆಯಿಂದ ಸೋವಾ ಬಾಸುವೆ ಸೋವಾ ಇದುವರೆಗೂ